ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಶ್ರೋತೃಗಳಿಗೆ ನಮಸ್ಕಾರ. ಮತ್ತು ಇವತ್ತಿನ ಈ ವಿಶೇಷ ಮತ್ತು ವಿಶಿಷ್ಟ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇವತ್ತು ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 800ನೇ ಸಂಚಿಕೆ. ಬಹುಶಃ ಕರ್ನಾಟಕದ ಬಾನುಲಿ ಇತಿಹಾಸದಲ್ಲಿ ನಿರಂತರವಾಗಿ ಒಂದು ಸರಣಿ ಕಾರ್ಯಕ್ರಮ 15 ವರ್ಷಗಳ ಕಾಲ ನಡೆದು ಬಂದು ಉದಾಹರಣೆ ಇಲ್ಲ. ಇದೊಂದು ದಾಖಲೆಯ ಸರಿ. ಆಕಾಶವಾಣಿ ಮತ್ತು ಎಸ್ ಡಿ ಎಂ ವೈದ್ಯಕೀಯ ಸಂಸ್ಥೆ ಒಟ್ಟಾಗಿ ಕಳೆದ 15 ವರ್ಷಗಳಿಂದ ಸರಣಿಯನ್ನು ಅಡೆತಡೆಯಿಲ್ಲದೆ ನಡೆಸಿಕೊಂಡು ಬಂದದ್ದು. ಕೇಳುಗರು ನಿಯಮಿತವಾಗಿ ಸ್ಪಂದಿಸಿ ಉತ್ತೇಜನ ನೀಡಿದ್ದು ಎಲ್ಲವೂ ಉಭಯ ಸಂಸ್ಥೆಗಳಿಗೆ ಹೆಮ್ಮೆಯ ಸಂಗತಿ. ಇಂದಿನ ಈ 800ನೆಯ ಐತಿಹಾಸಿಕ ಸಂಚಿಕೆಯಲ್ಲಿ ಎಸ್ ಡಿ ಎಂ ಆರೋಗ್ಯ ಸಂಚಿಕೆ ನಡೆದು ಬಂದ ದಾರಿ ಎನ್ನುವ ವಿಷಯದೊಂದಿಗೆ ನಮ್ಮೊಂದಿಗಿದ್ದಾರೆ ಎಸ್ ಡಿ ಎಂ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮ ಜೊತೆಗಿದ್ದಾರೆ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥ ಡಾಕ್ಟರ್ ಬಸುಬೇವಿನ ಗಿಡದ್ ಮತ್ತು ಆರೋಗ್ಯ ಕಾರ್ಯಕ್ರಮ ವಿಭಾಗದ ಮಂಜುಳಾ ಪುರಾಣಿಕ್ ಅವರು. ಇಬ್ಬರು ಸ್ನೇಹಿತರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಏನು ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಎಸ್ ಡಿ ಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮಗೊಂದು ಸಂದೇಶ ನೀಡಿದ್ದಾರೆ, ಅದನ್ನು ಕೇಳೋಣ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನು ಬೇಡ್ತೇನೆ ಮತ್ತು ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಚತುರ್ದಾನಗಳಲ್ಲಿ ಆರೋಗ್ಯ ದಾನ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಎಲ್ಲರಿಗೂ ಆರೋಗ್ಯವೇ ಸಂಪತ್ತು ಅನ್ನುವಂಥ ಭಾವನೆಯಿಂದ ಎಲ್ಲ ಸಂಪತ್ತಿದ್ರೂ ಆರೋಗ್ಯ ಇಲ್ಲದಿದ್ದರೆ ಎಲ್ಲ ಸಂಪತ್ತು ನಿಷ್ಫಲವಾಗುತ್ತೆ ಅನ್ನೋ ಕಾರಣಕ್ಕಾಗಿ, ಅಂದರೆ ಏನಾದರೂ ಅನಾರೋಗ್ಯ ಆದಾಗ ಅಥವಾ ಮಾನಸಿಕ ದೈಹಿಕವಾದಂಥ ಬಾಧೆಗಳು ಬಂದಾಗ ಮೃತ್ಯುಂಜಯನಾದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾರೆ. ಹೀಗೆ ನಾವು ಧಾರವಾಡದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿದಾಗ ಮಂಗಳೂರಿನಲ್ಲಿ ಆಕಾಶವಾಣಿಯಲ್ಲಿ ಸೇವೆ ಮಾಡ್ತಾ ವಿರೂಪಾಕ್ಷ ಬಡಗಿಯರವರು ಬಂದು ಮಂಗಳೂರಿನಲ್ಲಿ ಹೇಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದೇವೆ ಹಾಗೆ ಧಾರವಾಡದಲ್ಲಿ ಕೂಡ ಎಸ್ ಡಿ ಎಂ ಡಾಕ್ಟರ್ ಸಾಧ್ಯವೇ ಅಂತ ಕೇಳಿದರು. ನಾನು ಹೇಳಿದೆ ಬಹಳ ಅಗತ್ಯವಾಗಿ ಇದು ಮಾಡಬೇಕು, ಯಾಕೆಂದರೆ ಗುರುವಿನ ಮುಂದೆ ಮತ್ತು ವೈದ್ಯರ ಮುಂದೆ ಯಾವುದನ್ನು ಬಚ್ಚಿಡಬಾರದು ಅಂತ ಒಂದು ಹೇಳ್ತಾರೆ. ಗುರುವಿನಲ್ಲಿ ತನ್ನ ಸಂದೇಹಗಳನ್ನು ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಅವರು ಅದಕ್ಕೊಂದು ಪರಿಹಾರ ಹೇಳ್ತಾರೆ. ಅದೇ ರೀತಿ ವೈದ್ಯರ ಮುಂದೆ ಸಂಕೋಚ ಮಾಡಿಕೊಂಡ್ರೆ ಆರೋಗ್ಯದ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಬದಲಾಗಿ ನೇರವಾಗಿ ತನಗೆ ಇಂಥ ಸಮಸ್ಯೆ ಇದೆ ಅಂತಂದರೆ ಅವರ ತಜ್ಞತೆ ಅಥವಾ ಅವರ ವಿಭಾಗದಿಂದ ಅವರು ಬೇಕಾದಂಥ ಔಷಧಿಯನ್ನು ಅಥವಾ ಚಿಕಿತ್ಸೆಯನ್ನು ಮಾಡಬಹುದು ಅಂತ. ಈ ಕಾರಣದಿಂದಾಗಿ ಈ ಭಾಗದ ಜನರಿಗೆ ಆತ್ಮವಿಶ್ವಾಸವನ್ನು ಕೊಡುವ ಕಾರಣದಿಂದಾಗಿ ಆಕಾಶವಾಣಿಯಲ್ಲಿ ಎಸ್ ಡಿ ಎಂ ಡಾಕ್ಟರ್ನ ಪ್ರಾರಂಭಿಸಿದೆವು. ಒಂದೊಂದು ವಿಭಾಗದ ಒಬ್ಬ ತಜ್ಞರು ಅಲ್ಲಿ ಬಂದಾಗ ಅಲ್ಲಿ ಆಕಾಶವಾಣಿ ಅಂತ ಅಂದಮೇಲೆ ನಾಚಿಗೆ ಇಲ್ಲದೆ ಕೇಳಿಬಿಡಬಹುದು. ಈಗ ನಮ್ಮ ವಿಡಿಯೋ ಬರುತ್ತೆ ನಮ್ಮದು ಅಂತಂದರೆ ಕೆಲವು ಸಂಕೋಚ ಪಡ್ಕೊಳ್ತಾರೆ, ಆದರೆ ಇಲ್ಲಿ ಊರು ಹೆಸರು ಹೇಳಿ ನನಗಿಂತ ಅನಾರೋಗ್ಯ ಇದೆ ಅಂತಂದರೆ ಅದನ್ನು ಮುಕ್ತ ಮನಸ್ಸಿನಿಂದ ಆಕಾಶವಾಣಿಯಲ್ಲಿ ಕೇಳಿಕೊಳ್ಳಬಹುದು. ಇನ್ನೊಂದು ಅವರಿಗೆ ಸೂಚಿಸಿದಂಥ ಪರಿಹಾರ ಇತರ ಎಲ್ಲ ಕೇಳುಗರಿಗೂ ಅದಾಗುತ್ತೆ. ಇದು ನೇರವಾಗಿ ಉಪಯುಕ್ತವಾಗತಕ್ಕಂಥ ಕಾರ್ಯಕ್ರಮ. ನೀವು ಕೃಷಿಗೆ ಒಳ್ಳೆ ಕಾರ್ಯಕ್ರಮ ರೂಪಿಸ್ತೀರಿ, ಕೃಷಿಗೆ ರೋಗ ಬರದ ಹಾಗೆ ಹೇಗೆ ಮಾಡಬೇಕು, ಕೃಷಿಗೆ ರೋಗ ಬಂದರೆ ಯಾವ ಔಷಧಿಯನ್ನು ಸಿಂಪಡಿಸಬೇಕು, ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು, ಫಸಲನ್ನು ಉತ್ತಮ ಪಡಿಸಬೇಕು ಮತ್ತು ಅದನ್ನು ಎಲ್ಲಿ ಮಾರಾಟ ಮಾಡಿ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಕೊಡ್ತೀರಿ. ಹೈನುಗಾರಿಕೆಗೆ ಮಾಹಿತಿ ಕೊಡ್ತೀರಿ, ಆದರೆ ಯಾರು ಅವನ್ನೆಲ್ಲ ಮಾಡ್ತಾನೆ ಆ ಮನುಷ್ಯನಿಗೆ ನೀವು ಮಾರ್ಗದರ್ಶನ ಕೊಡದೇ ಇದ್ದರೆ ಇವೆಲ್ಲ ನಿಷ್ಫಲ ಆಗುತ್ತೆ. ಆದ್ದರಿಂದ ನೀವು ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ದೀರಿ. ಈ 800ವರೆಗೆ ಇದು ಬೆಳೀತದೆ ಅಂತ ನಾನಂತೂ ಖಂಡಿತವಾಗಿ ತಿಳ್ಕೊಂಡಿರಲಿಲ್ಲ. ಇದು ಕೇವಲ ಆಕಾಶವಾಣಿಯ ಶ್ರದ್ಧೆ, ಆಕಾಶವಾಣಿ ಕೇಳುಗರ ಸಂಖ್ಯೆಯಿಂದಾಗಿ ಈ ಪ್ರೋತ್ಸಾಹ ದೊರಕಿದೆ ಅಂತ ನಾನು ತಿಳಿದಿದ್ದೆ. ಕೆಳಗರೆ, ಈ ಥರದ ಆಶಯದೊಂದಿಗೆ ಈ ಕಾರ್ಯಕ್ರಮ ಇಷ್ಟು ವರ್ಷಗಳ ಕಾಲ ನಡೆದುಕೊಂಡು ಬಂದದ್ದು, ಈಗ 800ನೇ ಸಂಚಿಕೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಇವತ್ತಿನ ವಿಶಿಷ್ಟ ವಿಶೇಷ ಅತಿಥಿ ಡಾಕ್ಟರ್ ನಿರಂಜನ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದಾರೆ ಡಾಕ್ಟರ್ ಬಸುಬೇವಿನ ಗಿಡದ್. ಆತ್ಮೀಯರೇ, ಧಾರವಾಡ ಆಕಾಶವಾಣಿಗೆ ಕಿವಿ ಕೊಟ್ಟು, ಕಿವಿ ಅಷ್ಟೇ ಅಲ್ಲ ಹೃದಯವನ್ನು ಕೂಡ ಕೊಟ್ಟು, ಅಂದರೆ ಹೃದಯಾರೇ ಕಿವಿಯಾರೇ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರುವಂತಹ, ಅದರಲ್ಲೂ ಮಂಗಳವಾರ ಸಂಜೆಗೆ ಪ್ರಸಾರ ಆಗುವಂಥ ಈ ಎಸ್ ಡಿ ಎಂ ಆರೋಗ್ಯ ಸಂವಾದ ಕೇಳ್ತಾ ಇರುವಂಥ ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ, ಸಹೃದಯರಿಗೆ ಆತ್ಮೀಯವಾದ ನಮಸ್ಕಾರ. ಆತ್ಮೀಯ ಕೇಳುಗರೇ, ಧಾರವಾಡ ಆಕಾಶವಾಣಿಗೆ ಇದೊಂದು ಚಾರಿತ್ರಿಕವಾದ ಘಳಿಗೆ, ಐತಿಹಾಸಿಕ ಕ್ಷಣ. ಎ ಮೂಮೆಂಟ್ ಲೈಕ್ ದಿಸ್ ಕಮ್ಸ್ ವೆರಿ ರೇರ್ಲಿ, ವೆರಿ ರೇರ್ಲಿ. ಅಂದರೆ 800 ಸಂಚಿಕೆಗಳು ಪೂರ್ಣ ಆಗ್ತಾ ಇರೋದು, ಅಂದರೆ 800 ಸಂಚಿಕೆ ಇವತ್ತು ಆರಂಭ ಆಗ್ತಾ ಇದೆ ಅಂದರೆ ಇಷ್ಟು ವರ್ಷಗಳ ಕಾಲ ಇಷ್ಟು ಸಂಚಿಕೆಗಳನ್ನು, ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ನಾವು ನಡೆಸ್ಕೊಂಡು ಬಂದಿರೋದು ನಮ್ಮೆಲ್ಲ ಎಸ್ ಡಿ ಎಂ ವಿಶ್ವವಿದ್ಯಾಲಯಕ್ಕೆ ಮತ್ತು ಆಕಾಶವಾಣಿ ಅಂತ ಒಂದು ದೇಶದ ಮಹಾನ್ ಸಂಸ್ಥೆಗೆ, ಈ ಎರಡೂ ಸಂಸ್ಥೆಗಳಿಗೆ ಸಂದಂಥ ಒಂದು ದೊಡ್ಡ ಗೌರವ ಅಂತೇಳಿ ನಾನು ತಿಳ್ಕೊಳ್ತೇನೆ. ಅಂದರೆ ಈ ಸಂಚಿಕೆಗಳು, ಇದನ್ನು ಇಂಥ ಒಂದು 800 ಸಂಚಿಕೆ ನಾವು ಮುಟ್ಟಿದ್ದೇವಲ್ಲ, ಇದೊಂದು ದೊಡ್ಡ ಮೈಲಿಗಲ್ಲನ್ನು ನಾವು ಮುಟ್ಟಿದ್ದೇವೆ. ಈ ಕರೋನಾದಂಥ ಸಂಕಷ್ಟದ ಕಾಲದಲ್ಲೂ ಕೂಡ ನಾವು ನಿಲ್ಲದೆ ಇಂಥ ನಡ್ಕೊಂಡು ಬಂದಿದ್ದೇವೆ. ಈ ಸಂಭ್ರಮ 800ನೇ ಸಂಚಿಕೆಗೆ ಇವತ್ತು ಎಸ್ ಡಿ ಎಂ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸೊಗಸನ್ನು, ಸಂಭ್ರಮವನ್ನು ತಂದಿದ್ದಾರೆ. ತಮ್ಮ ಎಲ್ಲ ಆಶಯಗಳನ್ನು ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ನಿರಂಜನ್ ಕುಮಾರ್ ಅವ್ರ ಜೊತೆಗೆ ಶ್ರೀಮತಿ ಪದ್ಮಲತಾ ನಿರಂಜನ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಸ್ ಡಿ ಎಂ ಯೂನಿವರ್ಸಿಟಿ ಧಾರವಾಡ ಅವರಿದ್ದಾರೆ. ಮತ್ತು ನಮ್ಮ ಬಾಬಣ್ಣ ಶೆಟ್ಟಿಗಾರ್ ಅವರು ಚೀಫ್ ಪಿ ಆರ್ ಒ ಎಸ್ ಡಿ ಎಂ ವಿಶ್ವವಿದ್ಯಾಲಯ ಅವರು ಕೂಡ ಇದ್ದಾರೆ. ಆಮೇಲೆ ಎಸ್ ಡಿ ಎಂ ಸಂಸ್ಥೆಯ ನಾಗಕುಮಾರ್ ನಾಗರಾಜ್ ಅವರು ಕೂಡ ಇದ್ದಾರೆ. ಜೊತೆಗೆ ನಮ್ಮ ಎಲ್ಲ ಆಫೀಸಿನ ಎಲ್ಲ ಕಾರ್ಯಕ್ರಮ ಸಿಬ್ಬಂದಿ ಕೂಡ ನಮ್ಮೊಂದಿಗಿದ್ದಾರೆ. ಅರುಣ್ ನಾಯ್ಕ್ ಇದ್ದಾರೆ ನಮ್ಮ ಪ್ರೋಗ್ರಾಮ್ ಆಫೀಸರ್, ಆಮೇಲೆ ಮಂಜುಳಾ ಪುರಾಣಿಕ್, ರಾಮೇಶ್ವರ್ ಶಿರ್ಬಡ್ಗಿ, ಲತಾ ಶಿವಾನಂದ್, ಡಾಕ್ಟರ್ ಶಶಿಧರ್ ನರೇಂದ್ರ, ಸುರೇಖಾ ಸುರೇಶ್, ಶ್ರೀದೇವಿ ಎಮ್ ಎಲ್, ಆಮೇಲೆ ಶ್ರೀದೇವಿ ಎಮ್ ಎಲ್ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ವಿಭಾಗದವರು, ಮಹಾವೀರ್ ತಲಕೇರಿ, ಮಂಜುನಾಥ್ ಅಡಗಲಿ, ಹಾಗೂ ನಮ್ಮ ಕಾರ್ಯಕ್ರಮ ಹಾಗೂ ಇಂಜಿನಿಯರಿಂಗ್ ವಿಭಾಗದ ಇನ್ನೂ ಅನೇಕ ಸಿಬ್ಬಂದಿ ಕೂಡ ಎಲ್ಲ ಇದ್ದಾರೆ, ಅಂದರೆ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಅಂತ ಇಂಥ ಒಂದು ಘಳಿಗೆಗೆ. ಧಾರವಾಡ ಅಂದರೆ ಧಾರವಾಡ ಆಕಾಶವಾಣಿ ಇಂಥ ಒಂದು ಅನೇಕ ಮೈಲುಗಳನ್ನು ಆ ಒಂದು ಈ ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರ, ನಮ್ಮ ಮಾನವಿಕ ಒಂದು ವಿಭಾಗ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇದಕ್ಕಾಗಿ ಎಲ್ಲ ಈ ನಮ್ಮ ಶ್ರೋತೃಗಳ, ಅಂದರೆ ಅಭಿಮಾನಿ ಕೇಳುಗರ ಒಂದು ಬೆಂಬಲ, ಅವರ ಪ್ರೋತ್ಸಾಹನೇ ಕಾರಣ ಅಂತ ನಾನು ಅನ್ಕೋತೀನಿ. ಈಗ ನಮ್ಮ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಏನು ಭಾಗವಹಿಸಿದ್ದಾರೆ ಅವರ ಬಗ್ಗೆ ಒಂದು ಎರಡು ಮಾತು ನಾ ಹೇಳಲಿಕ್ಕೆ ಬಯಸ್ತೀನಿ. ಅವರು ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಮೂಲತಃ ಮೂಡುಬಿದರೆ ಸಮೀಪದ ಅರಳ ಗ್ರಾಮದವರು. ಅವರು ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಣಿಪಾಲದಿಂದ, ಎಮ್ ಎಸ್ ಜನರಲ್ ಸರ್ಜರಿಯನ್ನು ಅವರು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಮಂಗಳೂರಿನಿಂದ ಪಡೆದರು. ಆಮೇಲೆ ನಿರಂಜನ್ ಕುಮಾರ್ ಅವರು ಮದ್ರಾಸ್ ಮೆಡಿಕಲ್ ಕಾಲೇಜಿನಿಂದ ಪ್ಲಾಸ್ಟಿಕ್ ಸರ್ಜರಿಯೊಳಗೆ ಎಂ ಸಿ ಎಚ್ ಪದವಿಯನ್ನು ಪಡೆದರು. 4 ವರ್ಷಗಳ ಕಾಲ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮಂಗಳೂರಿನೊಳಗೆ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿ ಸೇವೆಯನ್ನು ಸಲ್ಲಿಸಿ ಮುಂದೆ 2 ಎಫ್ ಆರ್ ಸಿ ಎಸ್ ಪದವಿಗಳನ್ನು ಲಂಡನ್ ಮತ್ತು ಗ್ಲಾಸ್ಕೋ ವಿಶ್ವವಿದ್ಯಾಲಯಗಳಿಂದ ಪಡೆದರು. ಅದು ಒಂದು ಭಾಳ ಹೆಮ್ಮೆಯ ವಿಷಯ ಅಂತೇಳಿ ನನಗನ್ನಿಸ್ತದೆ. ಡಾಕ್ಟರ್ ನಿರಂಜನ್ ಕುಮಾರ್ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ತಜ್ಞ ವೈದ್ಯರಾಗಿ 10 ವರ್ಷ ಪ್ರಸಿದ್ಧಿ ಪಡೆದುಕೊಂಡು ಆಡಳಿತ ಕೌಶಲ್ಯವನ್ನು ಕಾರ್ಯಗತ ಮಾಡಿಕೊಂಡಿದ್ದರು. 2003 ಧಾರವಾಡದ ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾದಾಗ ಅದರ ಮೊದಲ ವೈದ್ಯಕೀಯ ನಿರ್ದೇಶಕರಾಗಿ ಅವರು ನಿಯುಕ್ತಿಗೊಂಡರು. ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದೊಳಗೆ ಎಸ್ ಡಿ ಎಂ ದಂತ ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಫಿಜಿಯೋಥೆರಪಿ, ನರ್ಸಿಂಗ್ ಹಾಗೂ ಎಸ್ ಡಿ ಎಂ ಆಸ್ಪತ್ರೆಯನ್ನು ಉತ್ತುಂಗಕ್ಕೆ ಏರಿಸುವಲ್ಲಿ, ಅದರ ಕೀರ್ತಿಯನ್ನು ಬೆಳೆಸುವಲ್ಲಿ ಡಾಕ್ಟರ್ ನಿರಂಜನ್ ಕುಮಾರ್ ಅವರ ಪಾತ್ರ ಬಹಳ ಮಹತ್ವದ್ದು. 2018 ಡಿಸೆಂಬರ್ನಲ್ಲಿ ಧಾರವಾಡದ ಎಸ್ ಡಿ ಎಂ ವಿದ್ಯಾಸಂಸ್ಥೆಗಳು ಕರ್ನಾಟಕ ಸರ್ಕಾರ ಇದರ ಅಧಿಸೂಚನೆಯಂತೆ ರಾಜ್ಯದ ಖಾಸಗಿ ವಿಶ್ವವಿದ್ಯಾಲಯವಾಗಿ ಅದು ಪರಿಗಣಿಸಲ್ಪಟ್ಟಾಗ ಅದರ ಮೊದಲ ಉಪಕುಲಪತಿಯಾಗಿ, ಅದರ ವೈಸ್ ಚಾನ್ಸಲರ್ ಆಗಿ ನೇಮಕಗೊಂಡವರು ಡಾಕ್ಟರ್ ನಿರಂಜನ್ ಕುಮಾರ್ ಅವರು. ಕೇವಲ 3 ವರ್ಷಗಳದೊಳಗೆ ಅವರು ವಿಶ್ವವಿದ್ಯಾಲಯವನ್ನು ಖಾಸಗಿ ಉದಯೋನ್ಮುಖ ವಿಶ್ವವಿದ್ಯಾಲಯಗಳಲ್ಲಿ 1 ರ್ಯಾಂಕ್ ಗಳಿಸುವಲ್ಲಿ ಅವರ ಮುಂದಾಳತ್ವ ಕಾರಣ ಆಗಿದೆ ಅಂತೇಳಿ ನನಗನ್ನಿಸ್ತಾ ಇದೆ. ಇಂಥ ಇಷ್ಟೆಲ್ಲ ಉಪಾಧಿಗಳಿರುವ, ಇಷ್ಟೆಲ್ಲ ಪ್ರಸಿದ್ಧರಾಗಿರುವ, ಇಷ್ಟೆಲ್ಲ ಸರಳತನದ, ಇಷ್ಟೆಲ್ಲ ಸಹೃದಯದ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ನಿರಂಜನ್ ಕುಮಾರ್, ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಈಗ ಡಾಕ್ಟರ್ ಅರುಣ್ ನಾಯ್ಕ್ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಕೇಳುಗರೆ, ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ತಮಗೆ ತಿಳಿಸ್ಬಿಡ್ತೀನಿ. ಪ್ರತಿ ಮಂಗಳವಾರ ಸಂಜೆ ನಿಮ್ಮ ಆರೋಗ್ಯ ಸಮಸ್ಯೆಗಳ ಜೊತೆಗೆ ನಮ್ಮ ವೈದ್ಯ ಮಿತ್ರರ ಜೊತೆ ಸಂವಹನ ಮಾಡಲಿಕ್ಕೆ ನೀವು ಯಾವಾಗಲೂ ರೆಡಿಯಾಗಿರ್ತೀರಿ, ಉತ್ಸುಕರಾಗಿರ್ತೀರಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತೊಂದು ದಿವಸ ನಮಗೆ ಹಾಗೆ ಬಿಟ್ಬಿಡಿ. ಇವತ್ತು ಒಂದು ಸಂತೋಷದ ಸಂಗತಿಗಳನ್ನು ದಯವಿಟ್ಟು ಹಂಚಿಕೊಳ್ಳೋಣ. ಆದರೆ ಈ ಸಂಗತಿಗಳನ್ನು ನೀವು ಕೂಡ ಹಂಚಿಕೋಬಹುದು. ಯಾರಿಗೆ ಈ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆದು ಬಂತು, ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ, ನಿಮ್ಮ ಕುಟುಂಬದಲ್ಲಿ ಇದರಿಂದ ಏನಾದರೂ ಪ್ರಯೋಜನ ಆಗಿದ್ದರೆ, ಅಥವಾ ನಿಮ್ಮ ಜ್ಞಾನದಲ್ಲಿ ಏನಾದರೂ ವರ್ಧನೆ ಆಗಿದ್ದರೆ, ಆ ವಿಶಿಷ್ಟ ಸಂಗತಿಗಳನ್ನು ನೀವು ನಮ್ಮ ಜೊತೆ ಹಂಚಿಕೋಬಹುದು. ಖಂಡಿತವಾಗಲೂ ನೀವು ಕರೆಗಳನ್ನು ಮಾಡ್ಬೋದು. ಆದರೆ ಇವತ್ತು ಯಾವುದೇ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದು ಬೇಡ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿದೆ, ಎಸ್ ಡಿ ಎಂ ಆರೋಗ್ಯ ಸಂವಾದ ಇವತ್ತು 800ನೇ ಸಂಚಿಕೆ. ಈ ಸರಣಿ ನಡೆದು ಬಂದ ದಾರಿ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ನಿರಂಜನ್ ಕುಮಾರ್. ಸರ್, ಓವರ್ ಟು ಯು. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರಥಮವಾಗಿ ಡಾಕ್ಟರ್ ಬಸು ಬೇವನಗೆಡೆ ಅವರೇ ನನ್ನನ್ನು ಪರಿಚಯ ಮಾಡಿಕೊಟ್ಟದಕ್ಕೆ ನನ್ನ ಕೃತಜ್ಞತೆಗಳು. ಅರುಣ್ ನಾಯಕರೇ ಹಾಗೂ ಎಲ್ಲ ಕೇಳುಗರಿಗೆ ನನ್ನ ವಂದನೆಗಳು. ಇದೊಂದು ಬಹಳ ಸಂತೋಷದ ದಿವಸ ನಮಗೆಲ್ಲರಿಗೂ. ಎಸ್ ಡಿ ಎಂಗೆ ಹಾಗೆ ಧಾರವಾಡ ಆಕಾಶವಾಣಿ ಇಬ್ಬರೂ ಜೊತೆಯಾಗಿ ನಾವು ಆನಂದ ಪಡುವಂಥ ದಿವಸ ಇದು. 800ನೇ ಸಳ ಸರದಿ ಹೇಗೆ ಆಯಿತು ಇದು ನಮಗೂ ಒಂದು ವಿಸ್ಮಯ. ಒಂದು ಅದೇ ಹೇಳಿದಾಗೆ ಸಾಧಾರಣ ಏಪ್ರಿಲ್ ಇವಾಗ 16 ವರ್ಷ ಆಯಿತು. ಹೌದು. ಒಂದು ದಿವಸ ನಮ್ಮ ವಿರೂಪಾಕ್ಷ ಬೆಳಗಿನವರು ಬಂದು ನಾವು ಆಕಾಶವಾಣಿಯಲ್ಲಿ ಆರೋಗ್ಯ ಬಗ್ಗೆ ಒಂದು ಕಾರ್ಯಕ್ರಮ ಆರಂಭ ಮಾಡುವ ಅಂತ ಕೇಳಿದರು. ಪೂಜ್ಯರು ಆವಾಗಲೇ ನನಗೆ ತಿಳಿಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿಬಿಡಿ ಅಂತ ಹೇಳಿ. ಆದರೆ ಉಳಿದವ್ರಿಗೆಲ್ರಿಗೂ ಇದ್ರ ಮೇಲೆ ಸಂಶಯ, ಏನಪ್ಪ ಈಗ ಟೆಲಿವಿಷನ್ ಸಮಯ ಬಂದುಬಿಟ್ಟಿದೆ, ಟೆಲಿವಿಷನ್ ಹೋಗಿ ಇಂಟರ್ನೆಟ್ ಬಂದುಬಿಟ್ಟಿದೆ, ರೇಡಿಯೋ ಯಾರು ಕೇಳ್ತಾರೆ? ಆದರೆ ನೋಡಿ ಆಶ್ಚರ್ಯ, ಯಾವುದೇ ವಿಷಯವೂ ಆಗಲಿ ಒಳ್ಳೆ ವಿಷಯ ಉದ್ದೇಶದಿಂದ ಆರಂಭ ಆದರೆ ಅದಕ್ಕೆ 4-5 ಕಡೆಯಿಂದ ಬಂದು ಸಹಾಯ ಆಗ್ತದೆ, ಪ್ರತಿಯೊಬ್ಬರು ಅದಕ್ಕೆ ಸಹಾಯ ಮಾಡ್ತಾರೆ, ಆವಾಗ ಅದು ಉತ್ತಮವಾಗಿ ರೂಪುಗೊಳ್ಳುತ್ತೆ. ಇದೇ ಒಂದು ಉತ್ತಮವಂಥ ಉದಾಹರಣೆ. ಇದರಿಂದ ಒಳ್ಳೆ ಉದಾಹರಣೆ ಬೇಡ. ಯಾಕೆ ಹೇಳಿದರೆ ಇದನ್ನು ಜನಗಳು ಸ್ಪಂದಿಸಿದರು, ಆ ಮಾತ್ರ ಅಲ್ಲದೆ ನಮ್ಮ ವೈದ್ಯ ಮಿತ್ರರು ಬಹಳ ಆನಂದ ಪಡ್ತಾ ಇದ್ದಾರೆ. ಹೌದು. ಪ್ರಥಮದಲ್ಲಿ ಬರುವಾಗ ಅವರಿಗೆ ಸ್ವಲ್ಪ ಹೆದರಿಕೆ ಇತ್ತು, ನೋಡ್ರಿ ನಮಗೆ ಇಂಗ್ಲೀಷಲ್ಲಿ ಶಬ್ದಗಳು ಬಂದುಬಿಡುತ್ತೆ ಏನು ಮಾಡೋದು, ಇಂಗ್ಲೀಷಲ್ಲಿ ಬಂದು ಇಂಗ್ಲೀಷಲ್ಲಿ ಹೇಳಿಬಿಡ್ರಿ ಅದಕ್ಕೇನು ಕಷ್ಟ. ಆದರೆ ಎಷ್ಟು ಸ್ವಚ್ಛವಾಗಿ ಸರಳವಾಗಿ ಮಾತಾಡ್ತಾರೆ ನೋಡಿ. ನೀವೇ ಹೇಳಿದಾಗೆ ಈಗ ಅವರೇ ಬೇಕಾದರೆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ. ಈ 15 ವರ್ಷದಲ್ಲಿ ನಿಮ್ಮ ಕಿರಿಯ ವೈದ್ಯರೆಲ್ಲ ಬಹುದೊಡ್ಡ ಬ್ರಾಡ್ಕಾಸ್ಟರ್ಸ್ ಆಗಿದ್ದಾರೆ ನಿಜವಾಗ್ಲೂ. ಪ್ರಥಮದಲ್ಲಿ ಆರಂಭ ಆಗುವಾಗ ನಾವು ಪ್ರಥಮ ಖಾಲಿ ಪ್ರಶ್ನೆ ಉತ್ತರವೇ ಮಾಡ್ತಾಯಿದ್ದೆವು, ಅದರ ನಂತರ ಸ್ವಲ್ಪ ಬದಲಾವಣೆ ಮಾಡಿದೆವು. 15 ನಿಮಿಷ ಬೇಕಾ 30 ನಿಮಿಷ ಬೇಕಾ ಅಂತ ಚರ್ಚೆಗಳು ಆಯಿತು. ಮತ್ತೆ ಹೇಳಿದೆವು 15 ನಿಮಿಷ ವಿಷಯದ ಬಗ್ಗೆ ಮಾತಾಡಿ, 15 ನಿಮಿಷ ಪ್ರಶ್ನೆಗಳನ್ನು ಕೇಳಿ ಅಂತ ಆರಂಭ ಆಯಿತು. ಆರಂಭದಲ್ಲಿ ನಿಮಗೆ ಬಹಳ ಸಂಶಯ, ಏನೋ ಪ್ರಶ್ನೆ ಕೇಳ್ತಾರೆ ಇಲ್ವಾ ಜನಗಳು, ಇಲ್ಲಿ ಕೇಳ್ತಾರೆ ಇಲ್ವಾ ಅಂತ ಹೇಳೋ ಸಂಶಯಗಳು ಬಂತು. ಆದರೆ ಪ್ರಶ್ನೆಗಳು ಬಂದಾಗ ಪ್ರವಾಹದಾಗ ಬರಲಿಕ್ಕೆ ಶುರುವಾಯಿತು. 30-40 ಪ್ರಶ್ನೆಗಳು ಆಶ್ಚರ್ಯವಾಗಿ ಬರ್ತಾ ಇತ್ತು, ಮಾತ್ರ ಅಲ್ಲದೆ ಉತ್ತಮವಾದ ಪ್ರಶ್ನೆಗಳು. ಮತ್ತೊಂದು ನಮಗೆ ಹೇಳಿದರೆ ಪ್ರಶ್ನೆಗಳು ಹೆಚ್ಚು ಬರಲಿ, ಇಂಟ್ರೆಸ್ಟಿಂಗ್ ಮಾಡುವ ಅಂತ ಹೇಳಿ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಪ್ರೈಸ್ ಕೊಡುವ ಅಂತ ಮಾಡಿದೆವು, ಬಹುಮಾನ. ಅದು ಸಹ ಇವಾಗ ಹೋಗ್ತಾ ಇದೆ. ನಾವು ಇವಾಗ 200-500 ರೂಪಾಯಿ ಮಾಡುವಂತ ನಾವು ಡಿಸೈಡ್ ಮಾಡಿದ್ದೀವಿ, ಅದು ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ಮೇಲೆ ಪ್ರತಿ ಉತ್ತಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರಿಗೆ 500 ರೂಪಾಯಿ ಕೊಡುವಂತ ನಾವು ನಿಶ್ಚಯಿಸಿದ್ದೀವಿ. ನೋಡಿ ಅರುಣ್, ಇದಕ್ಕೆ ನಾವು ಚಪ್ಪಾಳೆ ಹೊಡಿಬೇಕು ಇದಕ್ಕೆ, ಚಪ್ಪಾಳೆ ಇದ್ರ ಜೊತೆಗೆ. ಯಾಕಂದರೆ ಸರ್, ಪ್ರೈಸ್ ಕೊಡೋದು ಮುಖ್ಯ ಅಲ್ಲ, ಅದನ್ನು ನಿರಂತರವಾಗಿ ಕೊಡೋದು ಕೂಡ ಬಹಳ ಮುಖ್ಯ ಆಗ್ತದೆ. 15 ವರ್ಷದಿಂದ ಅದೊಂದು ಕೇಳುಗರೆ ಗೌರವ ಸರ್ ಇದೊಂದು. ಖಂಡಿತ ಖಂಡಿತ. ಅದು ಯಾಕೆ ಹೇಳಿದರೆ ಒಂದೇ ಒಂದು ಕಾರ್ಯಕ್ರಮ ತಪ್ಪದೇ ಆಗಿಬಿಟ್ಟಿದೆ. ಇದಕ್ಕೆ ಎಲ್ಲರದ್ದು ಶ್ರಮ ಇದೆ, ನಿಮ್ಮದು ತುಂಬ ಶ್ರಮ ಇದೆ, ನಮ್ಮವ್ರದ್ದು ತುಂಬ ಶ್ರಮ ಇದೆ. ಅಂತ ಹೇಳಿದಾಗೆ ಕೊರೋನಾ ಬಂದಾಗ ಎಲ್ಲವೂ ಮುಚ್ಚಿದಾಗ ಸಹ ಇದೊಂದು ಬಂದುಬಿಡ್ತು. ಹಾಗಾಗಿ ಇದಕ್ಕೆ ನಿಜವಾಗಿಯೂ ನಾವು ಸಂತೋಷ ಪಡುವಂಥ ದಿವಸವೇ ಇವತ್ತು. ಯಾಕಂತಂದರೆ ಕಳೆದ 1.5 ವರ್ಷದಿಂದ ಎಷ್ಟೋ ಸ್ಟುಡಿಯೋ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಬೇಕಾಯಿತು, ಇದು ಪ್ಯಾಂಡಮಿಕ್ ಪ್ರೋಟೋಕಾಲ್ನಿಂದ ನಿಲ್ಲಿಸಬೇಕಾಯಿತು. ಆದರೆ ಇದೊಂದು ಆರೋಗ್ಯ ಸಂಬಂಧಿ ಕಾರ್ಯಕ್ರಮ ಆಗಿದ್ದ ಕಾರಣದಿಂದ ನಿಮ್ಮ ವೈದ್ಯರ ಸಹಕಾರದೊಂದಿಗೆ ಇದನ್ನು ನಿರಂತರವಾಗಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಪ್ರತಿ ಮಂಗಳವಾರ. ಯಾಕಂತಂದರೆ ಈ ಸಮಯದಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನು ನಿಲ್ಲಿಸೋದು ಬೇಡ ಅಂಥೇಳಿ ಕೆಲವೊಂದು ವಿಷಯಗಳಲ್ಲಿ ರಿಸ್ಕ್ ತಗೊಂಡು ಕೂಡ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದ್ವಿ. ಅದಕ್ಕೂ ಕೂಡ ತಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಇದರ ಜೊತೆಗೆ ನಿಮ್ಮ ವಿಶಿಷ್ಟ ಅನುಭವಗಳು ಏನಾದರೂ, ಇವಾಗ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ, ಅದರ ಜೊತೆಗೆ ಈ ಕಾರ್ಯಕ್ರಮದಿಂದ ನಿಮಗೆ ಸಿಕ್ಕಂಥ ಪ್ರತಿಕ್ರಿಯೆಗಳನ್ನು ಆಧರಿಸಿ ಏನಾದರೂ ವಿಶಿಷ್ಟ ಸಂಗತಿಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಖಂಡಿತ. ಒಂದು ಅಂತ ಹೇಳಿದರೆ, ನಾನು ಹೇಳಿದಾಗೆ ಇದು ಈ ಕಾರ್ಯಕ್ರಮ ಯಾಕೆ ಆರಂಭವಾಯಿತು, ಮೂಲ ಉದ್ದೇಶ ಏನು? ಪ್ರಥಮವಾಗಿ ಅಂತ ಹೇಳಿದರೆ ಇಲ್ಲಿಯ ಜನಗಳಿಗೆ, ನಿಜವಾಗಿ ಹಳ್ಳಿಯವರಿಗೆ ಆರೋಗ್ಯದ ಬಗ್ಗೆ ನಾವು ವಿಷಯ ತಿಳಿಸಬೇಕು, ಅವರನ್ನು ಈ ವಿಷಯವಾದ ಇನ್ಫಾರ್ಮೇಷನ್ ಎಲ್ಲ ಅವರಿಗೆ ಸಿಗಬೇಕು, ಅದು ಮುಖ್ಯ ಉದ್ದೇಶವಾಗಿತ್ತು. ಮಾತ್ರವಲ್ಲದೆ ರೋಗಿಗಳು ನಮ್ಮ ಆಸ್ಪತ್ರೆಗೆ ಯಾವ ಭಯವಿಲ್ಲದೆ ಬರಬೇಕು, ನಾವು ಬಿಲ್ ಕೊಡೋದು ಕಷ್ಟ ಆಗುತ್ತಾ, ಇದು ಕಷ್ಟ ಆಗುತ್ತಾ, ಅಲ್ಲಿ ಹೇಗೆ ವೈದ್ಯರು ಹೇಗೆ ನೋಡ್ತಾರೆ, ಸಿಬ್ಬಂದಿಗಳು ಹೇಗೆ ನೋಡ್ತಾರೆ, ಯಾವ ಥರದ ಒಂದು ಹೆದರಿಕೆ ನಾಚಿಕೆ ಇಲ್ಲದೆ ನಮ್ಮ ಆಸ್ಪತ್ರೆಗೆ ಬರಬೇಕಂತ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಉದ್ದೇಶ. ಆ ಉದ್ದೇಶವನ್ನು ಮಾಡಲಿಕ್ಕಾಗಿ ಈ ಕಾರ್ಯಕ್ರಮ ಆರಂಭ ಆಯಿತು. ಹಾಗಾಗಿ ಇದು ಇಷ್ಟು ದೊಡ್ಡದಾಗಿ ಬೆಳೆಯಿತು. ತುಂಬ ಇಂಥ ತುಂಬ ನಮಗೆ ಕಥೆಗಳೇ ಇದೆ. ನಮ್ಮದೇ ಒಬ್ಬ ಸಿಬ್ಬಂದಿ ಒಂದು ದಿವಸ ರಾತ್ರಿ ಮನೆಗೆ ಹೋದಾಗ ಅವನಿಗೆ ಎದೆಯಲ್ಲಿ ನೋವು ಬಂತು. ಏನು ಎದೆಯಲ್ಲಿ ನೋವು ಬಂದಿದೆ, ಸ್ವಲ್ಪ ವಿಕ್ಸು ಹಾಕು ಅಂತ ಹೆಂಡ್ತಿಗೆ ಹೇಳ್ತಾನೆ. ಹೆಂಡ್ತಿ ಹೇಳಿದ್ರು, ಇಲ್ಲ ನಿಮಗೆ ಇದು ಹಾರ್ಟ್ ಪ್ರಾಬ್ಲಮ್ಮು, ನೀವು ಸೀದಾ ಆಸ್ಪತ್ರೆ ಹೋಗಿ. ಏ ಇಲ್ಲ ಕಣೆ, ಇದು ಕಾಲಿ ಸ್ವಲ್ಪ ಏನೋ ಮಸಲ್ ನೋವಿರಬೇಕು. ಇಲ್ಲ ನಾನು ಮೊನ್ನೆ ಕೇಳಿದ್ದೀನಿ, ನೀವು ಹೇಳೋದು ನೋವು ಹೇಳೋದಕ್ಕೆ ನೋಡುವಾಗ ಇದು ನಿಮ್ಮ ಹಾರ್ಟಿದ್ದೇ ಪ್ರಾಬ್ಲಮ್ ಅಂತ ಕಾಣುತ್ತೆ, ನೀವು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಸೀದಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿಬಿಟ್ರು. ಅವನು ಆಸ್ಪತ್ರೆ ಬಂದು ಚೆಕ್ ಮಾಡುವಾಗ ಹಾರ್ಟ್ ಪ್ರಾಬ್ಲಮ್, ಮರು ದಿವಸ ಬೈಪಾಸ್ ಆಗಿ ಉಳ್ಕೊಂಡು ಬಿಟ್ಟ. ಅಂದರೆ ಆ ಹೆಂಡತಿ ಎಸ್ ಡಿ ಎಂ ಡಾಕ್ಟರ್ ಕೇಳಿದ್ದಕ್ಕೆ ಆಯಿತು. ಇನ್ನೊಂದು ಕತೆ ಅಂತ ಹೇಳಿದ್ರೆ, ಇದು ನನ್ನ ವಿಭಾಗದಲ್ಲಿ ಆದದ್ದು. ಒಂದು 18 ವರ್ಷದ ಚಿಕ್ಕ ಹುಡುಗಿ, ಅವಳು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ಲು. ಸಾಯಂಕಾಲ ಇಷ್ಟು ಹೊತ್ತಿಗೆ ಸಾಧಾರಣ ಕೆಲಸ ಮಾಡ್ತಾ ಇರುವಾಗ ಕೈ ಒಂದು ಮೆಷಿನ್ಗೆ ಸಿಕ್ಕೊಂಡು ತುಂಡಾಗಿಬಿಡ್ತು, ಪೂರ್ತಿ ಕಟ್ಟಾಗೋಯ್ತು, ಪೂರ್ತಿ ಬೇರೆ ಬೇರೆ. ಏನು ಮಾಡಿದ್ರು, ಕೂಡಲೇ ಬದಿಯಲ್ಲಿದ್ದವರು ಅದನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಅದರ ಸುತ್ತ ಐಸ್ ತುಂಡುಗಳನ್ನು ಹಾಕಿ 1 ಗಂಟೆ ಒಳಗೆ ಆಸ್ಪತ್ರೆಗೆ ತಂದು ಮುಟ್ಟಿಸಿದರು. ನಾವು ಅದನ್ನು ಹಾಗಾಗಿ ಮಾಡಿದ್ರಿಂದ ಅದನ್ನು ಪುನಃ ಜೋಡಿಸ್ಲಿಕ್ಕಾಯಿತು. ಸರ್, ನಮ್ಮ ಒಂದು ಕೇಳುಗರ ಕರೆಯನ್ನು ತೆಗೆದುಕೊಳ್ಳೋಣ. ಕೊಡುವ. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಹಲೋ, ಹಲೋ, ಹಲೋ, ಹಲೋ, ಹಲೋ. ಅದು ಕಟ್ ಆಯ್ತು ಅಂತದೆ. ನೀವೇನು ಹೇಳ್ತಾ ಇದ್ದೀರಿ ಸರ್? ಮಗ 18 ವರ್ಷ ಹುಡುಗಿದು, ಮುಗ್ಧ ಹುಡುಗಿದು. ಹಲೋ ಹೇಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ, ಯಾವ ಊರು? ನಾನು ನಿಯಮಿತ ಕೇಳುವ ಶಿರೋಳದಿಂದ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ಹೇಳಿ. ನಿರಂಜನ್ ಕುಮಾರ್ ಅವ್ರ ಜೊತೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಯಾಕಂದ್ರೆ 800ನೇ ಕಾರ್ಯಕ್ರಮ ಆಗುದಂದ್ರೆ ದೊಡ್ಡದು. ನಾನು 2006ರಿಂದನೂ ಕೇಳ್ತಾನೆ, ನಿಯಮಿತ ಕೇಳುವ ಸರ್. ಬಹಳ ಸಂತೋಷ. ಯಾಕಂದ್ರೆ 500ನೇ ಕಾರ್ಯಕ್ರಮ ಆಗಿತ್ತು, 17ನೇ ತಾರೀಕಿಗೆ ಬಂದಿತ್ತು ಸರ್. ದಿವಾಕರ್ ಹೆಗಡೆ ಅವರು ನಿರೂಪಣೆ ಮಾಡಿದ್ರು ಸರ್. ನಾನು ನೋಟ್ ಮಾಡಿ ಇಟ್ಕೋದಿನಿ ಸರ್. ಇನ್ನೇದು ಅದು 17ನೇ ತಾರೀಕಿಗೆ ಬಂದಿತ್ತು ಸರ್. ನಿಮ್ಮ ನೆನಪಿನ ಶಕ್ತಿಗೆ ನಮಸ್ಕಾರ. ನಮಸ್ಕಾರ. ಇಲ್ಲ ಸರ್, 2009-10ರಾಗ ಚಿಕ್ಕನಗುಣ್ಯ ಅಂತ ಬಂತು. ಈಗೇನು ಕೊರೋನಾ ಅಂತ ಮಹಾಮಾರಿ ಬಂದಿದೆ ಅಲ್ಲ ಸರ್, ಅವಾಗೂ ಈಗ ನಮ್ಮ ಆಕಾಶವಾಣಿಯಿಂದ ಸಾಕಷ್ಟು ಜನ ಹೆದರ್ಲಿಲ್ರಿ. ಆಮ್ಯಾಗ ಮನೆಯೊಳಗೆ ನಾವು ಉಪಚಾರ ಮಾಡ್ಬೇಕಾದ್ರೆ ಇದು ಆರೋಗ್ಯ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡ್ ಬಂದೈತಿ. ಆದ್ರೆ ಇದಕ್ಕೆ ಮೇನ್ ಕಾರಣೀಕರ್ತರ ಅಂದ್ರೆ ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಯವ್ರು. ಅವ್ರು ಇವ್ರು ಅನ್ನೋದಿಲ್ಲ ಸರ್. ಉದಯ್ ಟೇಲರವರೇ, ನಿಮ್ಮ ಈ ಬಂದ ಹಂಗೆ ಇರ್ಲಿ, ಯಾವಾಗಲೂ ನಿಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ ಪ್ಲೀಸ್. ಹಲೋ, ಹಲೋ, ಹೇಳಿ ಹೇಳಿ. ಯಾರು? ಹರಿಹರದಿಂದ ಲಕ್ಷ್ಮೀ ಚಂದ್ರಶೇಖರ್ ಹೋಳೆ. ಹೇಳಿ ಚಂದ್ರಶೇಖರ್ ಅವರೇ, ಹೇಳ್ರಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಿರಂಜನ್ ಕುಮಾರ ಸರ್ ಜೊತೆಗೆ ಮಾತಾಡಿ ದಯವಿಟ್ಟು. ನಮಸ್ಕಾರ. ಹೇಳಿ ಹೇಳಿ ಸರ. ಇದು ಎಂಡೋರ್ ಕಾರ್ಯಕ್ರಮ ಆಗಿರೋದಕ್ಕೆ, ಮತ್ತೆ ಆಕಾಶವಾಣಿ ಧಾರವಾಡದಲ್ಲಿ ಇದೊಂದು SDM ಕಾರ್ಯಕ್ರಮ 15-16 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಇರೋದಕ್ಕೆ, ನಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತೆ ನಮ್ಮ ಇವರಿಗೆ ತುಂಬಾ ಅಭಿನಂದನೆಗಳು. ನಮ್ಮದು ಕೃತಜ್ಞತೆಗಳು. ಬಹಳ ಸಂತೋಷ ಆಯ್ತು ಕೇಳಿ ಸರ್. ನನಗೆ ಎಸ್ ಡಿ ಎಂ ಒಳಗೆ ಪ್ರತಿ ವಾರನೂ ಕಾಲ್ ಸಿಗುತ್ತೆ. ಪ್ರತಿ ವಾರನೂ ಒಂದೊಂದು ಸಮಸ್ಯೆ ಬಗ್ಗೆ ಇದ್ದಾಗ ನಾನು ಎಲ್ಲದಕ್ಕೂ ಒಂದೊಂದು ಕ್ವಶನ್ ಕೇಳಿದ್ದೀನಿ. ತುಂಬಾ ಸಂತೋಷ ಚಂದ್ರಶೇಖರ್ ಅವರೇ, ದಯವಿಟ್ಟು ನಾವು ಎಲ್ಲರನ್ನೂ ತಗೊಳ್ತೇವೆ. ನಿಮ್ಮ ಇದೊಂದು ಸೂಪರ್ ಕಾರ್ಯಕ್ರಮ ಹೌದಲ್ಲ ನಮ್ಮ ಎಸ್ ಡಿ ಎಂ ಡಾಕ್ಟರ್? ಈಗ ನಮ್ಮ 800 ಕಾರ್ಯಕ್ರಮ ಮಾಡಿದಂತ ನಿಮ್ಗೆ ಮತ್ತೆ ನಮ್ಮ ಎಲ್ಲಾ ಪೂರ್ತಿ ಹಳೆಬ್ರು ಈಗಿನಿರೋ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ಅಭಿನಂದನೆಗಳು. ಅದರ ಜೊತೆಗೆ ನಿಮ್ಮಂತ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಸಂತೋಷ, ಮುಂದುವರಿಸಿ ಸರ್. ಅದು ಆ ಇನ್ಸಿಡೆಂಟ್ ಭಾಳ ಅದೇ, ಅದು ನಮಗೆ ಅದನ್ನು ತಂದ ಕ್ರಮ, ಆ ಸಮಯ ಅದಕ್ಕೆ ಬಂದದ್ದರಿಂದಾಗಿ ಆ ಕೈ ಉಳಿಸ್ಲಿಕ್ಕಾಯ್ತು. ನೋಡ್ರಿ, ಆ ಫುಲ್ ಕೈ ಕಟ್ಟೆ ಆಗಿತ್ತು, ಅದು ಎರಡು ಬೇರೆ ಆಗಿ ಬಂದಿತ್ತು. ಆವಾಗ ಮತ್ತೆ ಕೇಳಿದೆವು, ಆವಾಗ ಗಡಿಬಿಡಿಯಲ್ಲಿದ್ದೆವು, ಆಪರೇಷನ್ ಆದ ನಂತರ ಕರೆದು ಕೇಳಿದೆವು, ನೀವು ಹೇಗೆ ಗೊತ್ತಾಯ್ತು ನಿಮಗೆ ಭಾಳ ಕ್ರಸ್, ನಿಜವಾಗಿ ಈ ಥರ ಯಾರು ತರೋದಿಲ್ಲ. ಅದಕ್ಕೆ ಇಲ್ಲ ಸರ್, ನಾವು ರೇಡಿಯೋ ಕಾರ್ಯಕ್ರಮ ಕೇಳಿದ್ದೀವಿ, ಅದರಲ್ಲಿ ಹೇಳಿದ್ರಿ ನೀವು ತುಂಡಾದರೆ ಅದನ್ನು ಹೀಗೆ ತರಬೇಕು, ಒಂದು ಗಂಟೆಯೊಳಗೆ ತರಬೇಕು ಅಂತ ಹೇಳಿದ್ರಿ. ಹಾಗೆ ತಂದದ್ರಿಂದ ನಮಗೆ ಉಳಿಸ್ಲಿಕ್ಕಾಯಿತು. ಹಾಗಾಗಿ ಏನು ಈ ಕಾರ್ಯಕ್ರಮದ ಉದ್ದೇಶ ಹೇಳಿದರೆ, ನೀವು ಸರಿ ಸಮಯದಲ್ಲಿ ಬಂದರೆ, ಬೇಗ ಬಂದರೆ ಸರಿಯಾದ ನಮಗೆ ಚಿಕಿತ್ಸೆ ಕೊಡಲಿಕ್ಕಾಗುತ್ತೆ. ಸಣ್ಣದು ಅಂತ ಹೇಳಿ ಅದನ್ನು ಅಸಡ್ಡೆ ಮಾಡಿದರೆ ದೊಡ್ಡದಾಗಿ ಬೆಳೀತದೆ, ಆವಾಗ ಖರ್ಚು ಜಾಸ್ತಿ, ಕಷ್ಟನೂ ಜಾಸ್ತಿ, ನೋವು ಜಾಸ್ತಿ. ಹಾಗಾಗಿ ಯಾವ ರೋಗ ಬಂದರೂ ಸರಿಯಾದ ಸಮಯದಲ್ಲಿ ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕಂತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಒಂದು ಕಾರ್ಯಕ್ರಮವನ್ನು ನಿಯಮಿತವಾಗಿ ಪ್ರತಿ ವಾರ ಪ್ರಸಾರ ಮಾಡ್ತಾ ಬಂದಿದೆ ತಮ್ಮ ಸಂಸ್ಥೆ 15 ವರ್ಷಗಳಿಂದ. ಇದೊಂದು ಸಣ್ಣ ಪೀರಿಯಡ್ ಅಲ್ಲ. ಒಂದು ಕಾರ್ಯಕ್ರಮ ಸರಣಿಯನ್ನು ಯೋಜಿತವಾಗಿ ನಡೆಸ್ಕೊಂಡು ಬರಲಿಕ್ಕೆ ಕೆಲವೊಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಕೂಡ ಇರಬೇಕಾಗತ್ತೆ. ಆ ಸಂಗತಿಗಳನ್ನು ಶೇರ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಹೇಳಿದರೆ ನಮ್ಮ ಆಸ್ಪತ್ರೆಯಲ್ಲಿ ಇದಕ್ಕಂದೇ ಒಂದು ಸಣ್ಣ ಗುಂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಅವರು ಇದನ್ನೆಲ್ಲ ನೋಡಿಕೊಂಡು, ಯಾಕೆ ಹೇಳಿದರೆ ಯಾವ ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಅಂಥೇಳಿ ಪ್ರಥಮವಾಗಿ ಒಂದು ಲಿಸ್ಟ್ ಮಾಡ್ತಾರೆ, ಅದು ತಂದು ನನಗೆ ತೋರಿಸ್ತಾರೆ. ಆ ಲೀಸ್ಟು ನಾವು ನಿಮಗೆ ಅಪ್ರೂವ್ ಮಾಡಿದ್ರೆ ನಿಮಗೆ ಕಳಿಸ್ತೀವಿ. ಅದರಲ್ಲಿ ಕೆಲವು ಸಲ ಬದಲಾವಣೆ ಮಾಡ್ತೇವೆ. ಯಾಕೆ ಹೇಳಿದರೆ ಯಾವುದಾದ್ರೂ ಒಂದು ಪೆಂಡಮಿಕ್ ಬಂದರೆ, ಈಗ ಕೊರೋನಾ ಬಂತು, ಇದ್ರೆ ಚಿಕನ್ ಗುನಿಯಾ ಬಂತು, ಡೆಂಗು ಬಂತು, ಸ್ವಲ್ಪ ಬದಲಾವಣೆಗಳು ಮಾಡ್ತೇವೆ ಬೇಕಾದಾಗೆ. ಇಲ್ಲದಿದ್ದರೆ ಅದನ್ನೇ ನಾವು ನೋಡ್ಕೊಳ್ತೀವಿ. ಮಾತ್ರವಲ್ಲದೆ ಆ ಸಬ್ಜೆಕ್ಟ್ಗಳು ಯಾವುದು ತಗೊಳ್ತೇವೆ ಹೇಳಿದರೆ, ಯಾವುದು ಜನಗಳಿಗೆ ಬೇಕು, ಯಾವಗಳಿಗೆ ಈ ಇದರ ಇನ್ಫಾರ್ಮೇಷನ್ ಸಿಗಬೇಕು ಅಂಥದ್ದೇ ಸಬ್ಜೆಕ್ಟ್ಗಳನ್ನು ನಾವು ತಗೊಂಡು ಮಾಡ್ತೀವಿ. ಅದಕ್ಕೆ ಒಂದು ಗ್ರೂಪ್ ಇದೆ, ಅದು ಮಾಡಿಕೊಡ್ತಾರೆ. ಮಾತ್ರ ಈ ಸಮಯದಲ್ಲಿ ನಾನು ನೆನಪು ಮಾಡಬೇಕು ಅಂತ ಹೇಳಿದರೆ ನಮ್ಮ ಪ್ರೊಫೆಸರ್ ಪ್ರವೀಣ್ ಚಂದ್ರ ಅವರು, ಅವರು ಒಂದೇ ಒಂದು ಕಾರ್ಯಕ್ರಮ ತಪ್ಪದೆ ಬಹಳ ಒಂದು ಉಲ್ಲಾಸದಿಂದ, ಗಾಳಿ ಬರುವುದಲ್ಲ, ಬಹಳ ಉಲ್ಲಾಸದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದರು. ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎವ್ರಿ ಪ್ರೋಗ್ರಾಮ್ ಬಹಳ ಮೆಟಿಕ್ಯುಲಸ್ ಆಗಿ, ಬಹಳ ಸೂಕ್ಷ್ಮ, ಎಲ್ಲಿಯೂ ತಪ್ಪಾಗದಾಗಿ ಮಾಡ್ಕೊಂಡು ಬಂದರು. ಹಾಗೆ ಉತ್ತರಗಳು ಬಂದದ್ದು ನೋಡಲಿಕ್ಕೆ ಒಂದು ಗುಂಪಿದೆ, ಆ ಉತ್ತರಗಳನ್ನು ನೋಡಿಕೊಂಡು ಅದನ್ನು ಸ್ಕ್ರೀನ್ ಮಾಡಿ ಅದಕ್ಕೆ ಸೆಲೆಕ್ಟ್ ಮಾಡಿ ಅದಕ್ಕೆ ಪ್ರೈಸ್ ಕೊಡ್ತಾ ಇದ್ದೇವೆ. ಹಾಗಾಗಿ ತೊಂದರೆ ಆಗಲಿಲ್ಲ. ಮತ್ತೆ 2 ದಿವಸ ಮೊದಲೇ ಶುರುವಾಗ್ತದೆ, ನಾಳ್ದು ನಿಮ್ಮದು ಕಾರ್ಯಕ್ರಮ ಇದೆ, ನೀವು ರೆಡಿಯಾಗಿರಬೇಕು, ನಾಳ್ದು ನೀವು ಜಿಂಗಲ್ ಬಂದು ಹೇಳಬೇಕು. ಹಾಗಾಗಿ ಅದು ಅದೇ ಥರ ಮುಂದುವರಿತಾ ಬಂತು. ಈಗ ಅವರು ನಿವೃತ್ತಿಯಾಗಿ ಹೋದರು, ಆದರೆ ಅಷ್ಟೇ ಒಂದು ಉತ್ತಮವಾದಂಥ ಚುರುಕಾದ ಬಾಬಣ್ಣ ಅವರು ಅದನ್ನು ರಿಪ್ಲೇಸ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ಇದರಲ್ಲಿ ನಮ್ಮದು ಖಾಲಿ 50% ನಿಮ್ಮದು. ಈ ಸಮಯದಲ್ಲಿ ನಾನು ಕೆಲವು ಹೆಸರುಗಳನ್ನು ನಾನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಿದ್ದೀನಿ. ಖಂಡಿತವಾಗಿ. ಹಿಂದೆ ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾದಂಥ ಜಿ ಸಿ ಸಾದರ್, ಉಪನಿರ್ದೇಶಕರಾದ ಚೇತನ್ ಕುಮಾರ್ ನಾಯಕ್, ಸತೀಶ್ ಪಾರ್ವತಿಕರ್, ಗಿರೀಶ್ ಪಾಟೀಲ್, ಬೆಳ್ಳಕ್ಕಿಯವರು ಈ ಕ್ರಮಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ವಿರೂಪಾಕ್ಷ ಬೆಡಗಿಯವರು ಅದಕ್ಕೆ ಇದಕ್ಕೆಲ್ಲ ಮೂಲ ಕಾರಣವಾಗಿದ್ದಾರೆ. ನಮ್ಮ ಸೈಡಲ್ಲಿ ನಾನು ನೆನಪಡೋಕ್ಕಾದರೆ ಹಿಂದಿನ ಪ್ರಾನ್ಸ್ಪಾಲರುಗಳಾದಂಥ ಡಾಕ್ಟರ್ ವೈ ಎಸ್ ರೈ ಅವರು, ಎಸ್ ಪ್ರಭಾಕರ್, ಚೌಟಿ, ಈಗ ಇರುವಂಥ ಪ್ರೊಫೆಸರ್ ಜೋಶಿ, ಹಾಗೆ ಈಗ ಇರುವವರು ಪ್ರೊಫೆಸರ್ ರತ್ನಮಾಲ ದೇಸಾಯಿ, ಇವರೆಲ್ಲ ಬಹಳ ಇದಕ್ಕೆ ಸಹಾಯ ಮಾಡಿದ್ದಾರೆ. ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೆಲ್ಲ ಇವರು ಇದಕ್ಕೆ ನಮ್ಮ ಜೊತೆಯಾಗಿ ಕೂತು ಮಾಡಿದ್ರಿಂದ ಒಳ್ಳೆ ಕಾರ್ಯಕ್ರಮಗಳು ಮೂಡಿದು ಬಂತು. ಇದರ ಜೊತೆಗೆ ಡಾಕ್ಟರ್, ಈ ಸುಮಾರು 15 ವರ್ಷಗಳಿಂದ ಈ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ, ಸುಮಾರು ಎಷ್ಟು ವಿಷಯಗಳನ್ನು ನೀವು ಕವರ್ ಮಾಡಿರ್ಬೋದು ಅಂತೀರಿ? ನೋಡಿ, 800 ಕಾರ್ಯಕ್ರಮದಲ್ಲಿ ಸಾಧಾರಣ 600 ವೈದ್ಯರು ಭಾಗಿಯಾಗಿದ್ದಾರೆ. ಸಾಧಾರಣ ಮಟ್ಟಿಗೆ 400 ಕಾರ್ಯಕ್ರಮಗಳನ್ನು ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಸಾಧಾರಣ ಅಷ್ಟು ಮಟ್ಟ ಆಗಿದೆ. ಕೆಲವು ಸ್ವಲ್ಪ ಪುನಃ ಪುನಃ ರಿಪಿಟೇಷನ್ ಆಗಿರ್ಬೋದು, ಆದರೂ ಸಹ ಸಾಧಾರಣ 400 ಮಾಡಿದ್ದೀವಿ ಸರ್. ಒಂದು ಕರೆ ತಗೊಳ್ಳೋಣ. ಹಲೋ ಹಲೋ, ಹಾಂ ಹೇಳ್ರಿ, ಯಾರು ಎಲ್ಲಿಂದ? ಸರ್ ನಮಸ್ಕಾರ. ಸರ ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಗೋಕಾಕ್ ತಾಲೂಕು ಕಲ್ಲೂರಿಂದ ರಾಜೇಶ್ ಮದಾಫ್ ಸರ್. ಹಾಂ ರಾಜೇಶ್ ಸಾಬ್ ನದಾಫ್, ಕೇಳಿ ಡಾಕ್ಟರ್ ನರೇಂದ್ರ ಕುಮಾರ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ. ಸಂಚಿಕೆ 800 ಸಂಚಿಕೆ ಪೂರೈಸಿಕೆ ಪೂರೈಸಿದೆ, ಅದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ಈ ಆಕಾಶವಾಣಿ ಮಾಡೋದ್ ಕೆಲಸ ನಿಜವಾಗಿ ಮೆಚ್ಚಬೇಕು ಸರ್. ಖಂಡಿತ. ಯಾಕೆ ಬಂತಾರೆ ಸರ್, ಈಗ ಆರೋಗ್ಯದ ಬಗ್ಗೆ ನಾವು ಭಾಳ ಲಾಭ ತಂದ್ರೆ ಸರ್, ಅದರಿಂದ ಸದುಪಯೋಗ ಭಾಳ ಪಡ್ಕೊಂಡ್ರು ಸರ್. ನೀವು ರಾಜೇಶ್ ಸಾಬ್, ನೀವು ಆರೋಗ್ಯವಂತರು ಇರಾಕ ಅದು ಒಂದು ಆಕಾಶವಾಣಿ ಒಂದು ಕಾರಣ ಹೌದಲ್ಲ? ಹೌದು ಹೌದು, 100 ಸರ್ ಗ್ಯಾರಂಟಿ ಸರ್. ಅದರಿಂದ ನಮಗೆ ಭಾಳ ಖುಷಿ ಆಗಿತ್ರಿ. 800 ಸಂಚಿಕೆ ಪೂರೈಸಿದ್ದೀಗ ನಮ್ಗೆ ಎಲ್ಲ ಡಾಕ್ಟರ್ಸ್ಗೆ ಧನ್ಯವಾದ ಸರ್. ಅಷ್ಟಾಗ ನಮಸ್ಕಾರ ಸರ್. ಈಗ ನಮ್ಮ ಎಲ್ಲ ಡಾಕ್ಟರ್ಗೆ ನಮಸ್ಕಾರ, ಈಗ ಆಕಾಶ ಸಿಬ್ಬಂದಿಗೆಲ್ಲ ಧನ್ಯವಾದ ಸರ್. ಖಂಡಿತ ಖಂಡಿತ, ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಡಾಕ್ಟರ್, ಇವಾಗ ಸ್ವಲ್ಪ ಮಹಿಳೆಯರಿಗೆ ಸಮಯ ಕೊಡೋಣ. ಖಂಡಿತ ಖಂಡಿತ. ಮಹಿಳೆಯರಿಗೆ ಈ ಕಾರ್ಯಕ್ರಮದಿಂದ ಆಗಿರಬಹುದಾದಂಥ ಲಾಭಗಳ ಬಗ್ಗೆ, ಅವರ ಅನುಭವಗಳ ಬಗ್ಗೆ ಮಂಜುಳಾ ಪುರಾಣಿಕವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಡಾಕ್ಟರ್ ನಿರಂಜನ್ ಕುಮಾರ್ ಅವರೇ. ನಮಸ್ಕಾರ. ಈ SDM ಆರೋಗ್ಯ ಸಂವಾದ ಕಾರ್ಯಕ್ರಮ 800 ಸಂಚಿಕೆಯನ್ನು ನಾವು ತಲುಪಿದ್ದೀವಿ. ತಮಗೆ ತಮ್ಮ ಸಿಬ್ಬಂದಿ ವರ್ಗಕ್ಕೆ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜರ್ಷಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದ ಹಾಗೆ ಎಷ್ಟೊಂದು ವಿಷಯಗಳು ನಮಗೆ ಹೇಳಲಿಕ್ಕೆ ಆಗಲಾರದಂಥ ವಿಷಯಗಳನ್ನು ನಮ್ಮ ಮಹಿಳೆಯರು ಮನಸ್ಸು ಬಿಚ್ಚಿ ವೈದ್ಯರ ಹತ್ರ ಹೇಳ್ಕೊಂಡಿದ್ದು ಉಂಟು. ಅದಕ್ಕೆ ಪರಿಹಾರಗಳನ್ನು ಕೂಡ ಅವರು ವೈದ್ಯರ ಮೂಲಕ ಪಡ್ಕೊಂಡಿದ್ದಾರೆ. ಜೊತೆಗೆ ವೈದ್ಯರನ್ನು ಖುದ್ದಾಗಿ ಸಂಪರ್ಕಿಸಿ ಉತ್ತಮ ಆರೋಗ್ಯವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಮಹಿಳೆಯರ ಹಲವಾರು ಸಮಸ್ಯೆಗಳು ಈ ಒಂದು ವೇದಿಕೆಯಲ್ಲಿ ಅವರು ಪರಿಹಾರವನ್ನು ಪಡ್ಕೊಂಡಿದ್ದಕ್ಕೆ ನಮ್ಮ ಕೇಳುಗ ಮಹಿಳೆಯರ ಎಲ್ಲರ ಪರವಾಗಿ ನಾನು ತಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ. ಯಾಕೆ ಹೇಳಿದರೆ ಕೆಲವು ವಿಷಯಗಳನ್ನು, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಂಕೋಚ ಇರುತ್ತೆ. ರೇಡಿಯೋದಲ್ಲಿ ಆದರೆ ಉತ್ತಮವಾಗಿ ಕೇಳಲಿಕ್ಕೆ ಆಗುತ್ತೆ, ಯಾವ ಸಂಕೋಚವಿಲ್ಲದೆ ಮಾತಾಡಲಿಕ್ಕೆ ಆಗುತ್ತೆ. ಬೇಕಾದ ಉತ್ತರಗಳು ಒಬ್ಬರಿಗೆ ಮಾತ್ರ ಅಲ್ಲ, ಹೇಳಿದ ಹಾಗೆ ದೊಡ್ಡವರು ಹೇಳಿದ ಹಾಗೆ ಎಲ್ರಿಗೂ ಉತ್ತರವಾಗಿ ಬರುತ್ತೆ. ಇನ್ನು ಡಾಕ್ಟರ್, ಕಳೆದ 1.5 ವರ್ಷ ಅಥವಾ ಸರಿ ಸುಮಾರು 7 ವರ್ಷ ಅಂತ ಇಟ್ಕೊಳ್ಳಿ, 2020 ಫೆಬ್ರವರಿ ಮಾರ್ಚ್ನಿಂದ ಈ ಇಡೀ ದೇಶಕ್ಕೆ ಒಂದು ಸಂಕಷ್ಟಕ್ಕೆ ನಾವೆಲ್ಲ ಸಿಕ್ಕೊಂಡಿದ್ದೀವಿ. ಮಾಧ್ಯಮವಾಗಲಿ ಅಥವಾ ಆರೋಗ್ಯ ಸಂಸ್ಥೆ ಆಗಲಿ, ಆರೋಗ್ಯ ಸಂಸ್ಥೆಗಂತೂ ಅದೊಂದು ಮೋಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ಕೊರೋನಾ. ಈ ಸಂದರ್ಭದಲ್ಲಿ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಿದಿರಿ ಮತ್ತು ನಮ್ಮ ಮಾಧ್ಯಮವನ್ನು ಯಾವ ರೀತಿ ನೀವು ಬಳಸ್ಕೊಂಡ್ರಿ? ಹಾಂ, ಇದು ನಮಗೆ ದೊಡ್ಡ ಒಂದು, ನಮ್ಮ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಒಂದು ದೊಡ್ಡ ಮಾರಿ ಬಂದಾಗೆ ಬಂದಿತ್ತು. ಆರಂಭವಾದಾಗ ಯಾರೂ ಇಷ್ಟು ದೊಡ್ಡದಾಗಿ ಬೆಳೀತೆ ಅಂತ ಎಣಿಸಿರಲಿಲ್ಲ. ಆದರೆ ಆರಂಭವಾದದ್ದು ದೂರದಲ್ಲಿಂದ ಬಂದು ಕಡೆಗೆ ನಮ್ಮ ಬಾಗಿಲಿಗೆ ಬಂಟು ನಮ್ಮ ಧಾರವಾಡ ಹುಬ್ಳಿಗೂ ಅದು ಬಹಳ ಕಷ್ಟ ಕೊಡ್ತು. ಇದು ಯಾರಿಗೂ ಗೊತ್ತಿಲ್ಲದಂಥ ರೋಗ, ನಾವೆಲ್ಲರೂ ಹೊಸಬ್ರು ಇದಕ್ಕೆ. ಅದಕ್ಕಾಗಿ ಏನು ಮಾಡಬೇಕು ಅಂತೂ ಭಾಳ ಆಶ್ಚರ್ಯ ಆಗ್ತಾಯಿತ್ತು. ನಾವು ಏನು ಮಾಡಿದೆವು ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ ಒಂದು ಆ ಬಿಲ್ಡಿಂಗ್, ನಮ್ಮ ಸ್ಪೆಷಾಲಿಟಿ ಬಿಲ್ಡಿಂಗನ್ನು ಕೊರೋನಾ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿದೆವು. ಮಾತ್ರ ಅಲ್ಲದೆ ನಮ್ಮ ಡಾಕ್ಟರ್ ಗುಂಪಿಂದ ಸಾಧಾರಣ ಒಂದು 120-150 ಡಾಕ್ಟ್ರುಗಳನ್ನು ಜನರಲ್ ಪೂಲಿಂದ ತೆಗೆದು ಕೊರೋನಾ ಟ್ರೀಟ್ ಮಾಡಲಿಕ್ಕೆ ಅಂತಲೇ ಹಾಕ್ಕೊಂಡೆವು. ಮಾತ್ರ ಅಲ್ಲದೆ ಕೊರೋನಾಕ್ಕಂತ ಹೇಳಿ 3 ICU ಸಪ್ರೇಟಾಗಿ ಮಾಡಿದೆವು. ಸರ್ ಒಂದು ಕರೆ ತಗೊಳ್ಳೋಣ. ಒಂದು ಹಲೋ ಹಲೋ ಹಲೋ, ಹಾಂ ಹೇಳಿ ಸರ್, ಎಲ್ಲಿಂದ? ಹಲೋ, ಹಾಂ ಮಾತಾಡಿ ಸರ್, ಮಾತಾಡಿ ದಯವಿಟ್ಟು. ಹಲೋ, ಹಾಂ ಹೌದು ಹೌದು, ಹೇಳಿ ಮಾತಾಡಿ. ಅಲ್ಲ ಈಗ ಏನಿದೆ, ಇದು ಇವತ್ತು ಪ್ರಶ್ನೆ ಉತ್ತರ ಇಲ್ಲ, ಇವತ್ತು 800 ಸಂಚಿಕೆ ಅಲ್ಲ, ಅದಕ್ಕಾಗಿ ಒಂದು ಡಾಕ್ಟರ್ ನಿರಂಜನ್ ಕಮರ್ ಅವರು ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್, ಮುಂದುವರಿಸಿ. ಹಾಗೆ ಮಾತ್ರ ಅಲ್ಲದೆ ಈ ಹೀಗೆ ಇಷ್ಟು ಮಾಡಿ ಆರಂಭ ಮಾಡಿದೆವು. ಕೆಲವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರುವಾಗ್ತದೆ ಆವಾಗ. ಯಾಕೆ ಹೇಳಿದರೆ ಇದು ಟ್ರೀಟ್ ಮಾಡುವಾಗ ಅದಕ್ಕಾಗಿ ಮಾಡಿದಂಥ ಸ್ಪೆಷಲ್ PPE ಕಿಟ್ ಅಂತ ಹೇಳ್ತೀವಿ, ಪ್ರೊಟೆಕ್ಷನ್ ಹಾಕಿ ಮಾಡಬೇಕಾಗುತ್ತೆ. ಅದರಲ್ಲಿ ಒಳಗೆ ಅದು ಪೂರ್ತಿ ಹಾಕಿದ ನಂತರ 6 ಗಂಟೆ ಆ ಕಿಟ್ಟನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಡ್ರೆಸ್ಸನ್ನು ಅವರಿಗೆ ನೀರು ಕುಡಿಲಿಕ್ಕೂ ಆಗೋದಿಲ್ಲ, ತಿಂಡಿ ತಿನ್ನಲಿಕ್ಕೂ ಆಗೋದಿಲ್ಲ, ಬಹಳ ಕಷ್ಟ. ಹಾಗಾಗಿ 6 ಗಂಟೆಗೆ ನಾವು ಶಿಫ್ಟ್ ಚೇಂಜ್ ಮಾಡಬೇಕು. ಇದೊಂದು ಕರೆ, ಯಾರ್ದು ನೋಡೋಣ. ಹಲೋ, ಹಾ ಹಲೋ ಸರ್. ಹಾ ಹೇಳಿ ಸರ್, ಎಲ್ಲಿಂದ? ನಾವು ಲಕ್ಷ್ಮೇಶ್ವರದಿಂದ, ಸಿದ್ದರಾಮಯ್ಯ ಗಂಡ ಮಠ ಅಂತ ಹೇಳಿ ಮಾತಾಡೋದು. ಸಿದ್ದರಾಮಯ್ಯ ಅವರೇ, ಕೇಳಿ. ಎಸ್ ಡಿ ಎಂ ಆರೋಗ್ಯ ಅಧಿಕಾರಿಗಳಿದ್ದೀರಿ, ಆಕಾಶವಾಣಿ ಮುಖ್ಯಸ್ಥರಿದ್ದೀರಿ, ನಿಮ್ಗ ಕೋಟಿ ಕೋಟಿ ಧನ್ಯವಾದಗಳು. ನಿಮಗೂ ನಿಮಗೂ ಕೋಟಿ ನಮಸ್ಕಾರಗಳು. ನಮಸ್ಕಾರ. ಯಾಕಂದ್ರೆ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಿ ಪ್ರಸಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ಅತ್ಯುತ್ತಮವಾದಂತಹ